ಹಂಗೆ ಅನ್ಕೋ. ಈಗ ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲೆಲ್ಲ ಉತ್ತರಾಯಣ ಬರಲಿ ಅಂತ ಕಾಯ್ತಿರ್ನಿಲ್ವಣ್ಣ. ಹಂಗೆ ಯಾವಾಗ ಸೂರ್ಯ ಪಥ ಬದಲಾಯ್ತದೋ ಆಗೇನಾಯ್ತದೆ, ಸೆಕೆಕಾಲ ಶುರು ಆಯ್ತದೆ. ನಾನು ಮಾಡೆಲ್ಲ ಮುಚ್ಕೋಬಿಟ್ಟಿತ್ತು ನೋಡು. ರಥಸಪ್ತಮಿ ಟೈಮ್ನಾಗೆ ಒಸಿ ತುಂತುರು ಮಳೆ ಬಂದ್ರೆ ಒಳ್ಳೇದು ಅಂತಾರೆ, ಬರ್ತದೇನೋ ಅಂತ ಕಾಯ್ಕೊಂಡಿದ್ದೆ. ಹಂಗಾರೆ ನಮ್ ರೈತರಿಗೆಲ್ಲ ಒಳ್ಳೆ ದಿನ ಅದೇ ಬರ್ಲೇ ಇಲ್ವಲ್ಲ. ನಮ್ ಮನೆಗ್ ಬರ್ಲಿಲ್ಲವ, ನಮ್ ಊರಿಗ್ ಬರ್ನಿಲ್ಲ, ಬೇರೆ ಕಡೆ ಬಂದದೆ. ಎಲ್ಲೋ ಒಂದ್ ಕಡೆ ಬಿದ್ರೆ ಆಯ್ತಕ ಅಲ್ವಾ, ಅಂದ್ರೆ ಒಳ್ಳೆ ಇದಾಯ್ತದೆ. ಉಗಾದಿ ಹೊತ್ತೆ ಉಗುಳ್ ನೀರು ಅನ್ನಕ್ಕಿಲ್ವೆ ಹಂಗೆ ಒಂದ್ ಕಿತ ರಥಸಪ್ತಮಿಗೆ ಮ್ಯಾಲಿಂದ ತುಂತುರು ಮಳೆ ಬಂದ್ಬಿಟ್ರೆ ಒಂದ್ ಸಮಾಧಾನ ಇಲ್ವಾ. ಈಗ ಒನ್ ಅವರ್ ಕಟ್ಬೇಕಲ್ಲ ಉಗಾದಿಗೆ ನಾವು, ಅದಕ್ಕೆ ಉಗುಳ್ ನೀರ್ ಬೀಳ್ಲೇಬೇಕು ಬಿಡು. ಉಗಾದಿ ತಕ್ಕ ನೋಡ್ಕೊಂಡ್ರಾಯ್ತು. ಈಗ ಇನ್ನೇನು ಸಮಾಚಾರ? ಒಂದ್ ಎರಡು ದಿವಸದಿಂದ ಕಾಣ್ಲೇ ಇಲ್ವಲ್ಲ ನೀನು. ಅಯ್ಯೋ ಸಮಾಚಾರ ಯಾಕೆ ಹೇಳ್ದಯ್ಯ, ನೀನು ಎತ್ತ ತಕೊಂಡು ಮನೆ ಮುಂದೆ ಕಟ್ಬಿಟ್ಟು ಹೋಯ್ತಾ ಬತ್ತವ್ರೆಲ್ಲ ನೋಡಂಗೆ ಕಟ್ಟಾಕ್ಬಿಟ್ಟಿದಯ್ಯ. ಏನಪ್ಪ ನಾನು ಏನ್ ಮಾಡ್ದೆ, ಮುಡುಕ್ತವ್ರ ಜಾತ್ರೆ ಆಯ್ತಲ್ಲ ನಾಲ್ಕೈದು ದಿನದಿಂದ, ನಾನು ಹೋಗಿದ್ದಿ ತೇರ್ಗಿಂತ ಮೊದ್ಲೇ ಜಾತ್ರೆ ನಡೀತದೆ ದನಗಳ ಜಾತ್ರೆ. ನೀನ್ ಎಮ್ಮೆ ಹಿಡ್ಕೋ ಬಂದ? ಅಯ್ಯೋ ಎಮ್ಮೆ ಎಲ್ಲೇ ಇತ್ತು ಅಲ್ಲಿ, ನಾ ದನ ಅಂತೀವ್ನಿ ಹಸ ಅಂತೀವ್ನಿ, ನೀನ್ ಎಮ್ಮೆ ಅಂತಿದ್ದಲ್ಲ. ತೆಪ್ಪೇನು ಎಮ್ಮೆ ತಕ ಬಂದ್ರೆ? ಅಲ್ಲ ತೆಪ್ಪೇನಿಲ್ಲ, ಎಮ್ಮೆಯ ಜಾತ್ರೆ ತಂದಾರ ಕಾಣಿ. ಯಾಕ್ ತರಬಾರ್ದಣ್ಣ? ತತ್ತಿದ್ರು ಕವ ಎಲ್ಲಿದ್ದವ ಎಮ್ಮೆ ಸಂತತಿಯ ಕಡಿಮೆ ಆಗ್ಬಿಟ್ಟದಲ್ಲವ. ನೀನ್ ನೋಡಿಲ್ಲ ಅಷ್ಟೇ, ನಮ್ಮೂರಾಗೆ 8 ಮಂದಿ ಮನೆ ಖರಾವಿಗೆ ಅಂತ ಎಮ್ಮೆ ಮಾಡಿಕೊಂಡಿಲ್ವಾ? ಜಾತ್ರೆ ತರದಿಲ್ಲ ಕಂಡ್ಬಿಡು ಜಾಸ್ತಿ. ಅಲ್ಲ ಯಾರಿಗ್ ಗೊತ್ತು, ಹೇಳೋದೇನ್ ಮನೆ ಮುಂದೆ ಏನ್ ಕಟ್ಕೊಂಡು? ಅದೇ ನಾನು ಎಡೆತ್ತ ತಂದು ಕಟ್ಟಿನಿ. ಯಾವಾಗ? ಅಯ್ಯೋ ನಾಲ್ಕೈದು ದಿನದಕವ ಹಣ ತೇರ್ ದಿನ ಅಲ್ಲಿ ಒಂದು ದನವೇ ಇರ್ಲಿಲ್ಲ, ಅದ್ ಗೊತ್ತಾ ನಿಂಗೆ? ತೇರ್ ದಿನ ಅಂತಂದ ನಾನು ಅದಕ್ಕೂ ಮುಂಚೆ ಹಿಂದೆ ಹೋಗಿದ್ದಿ ಅಂತ ಹೇಳಿದಿ ನಾನು. ಸರಿ ಸರಿ, ತೇರ್ಗಿಂತ ಮುಂಚೆಯೇ ಎರಡ ಎತ್ತ ತಂದ್ ಕಟ್ಟಿನಿ. ಆಯ್ತಾ, ನೀನು ಜಯಣ್ಣು ಅದೆಲ್ಲೋ ರಸತ್ಮಿ ಅದೇನೋ ನೋಡ್ಕೊಂಬತ್ತೀನಿ ಅಂತಕೊಂಡು ಹೋದವ್ರು ಪಟ್ಟಣಕ್ಕೆ, ಶ್ರೀರಂಗಪಟ್ಟಣ ಪೂಜೆ ಗೀಜೆ ಜೋರಾಗಿ ಮಾಡಿಸ್ತಿರಂತಲ್ಲಪ್ಪ ನಿಮ್ ಹೋಗ್ಬಿಟ್ಟು ಮಾಡಿಸ್ತಣ. ನಿನ್ನೂ ಬಾ ಅಂದ್ರೆ ಬರ್ಲಿಲ್ವಲ್ಲ. ಕಮಲಕ್ಕ ಕರೆದಿದ್ಲು ಹೋಗುಮ ಅಂತ, ನೀನೆಲ್ಲ ಕಡದೆದ್ದೆ. ಅದೇ ಮುಡುಕ್ತೊರಗ್ ಹೋಗಿದ್ನಲ್ಲಪ್ಪ ನಾನು, ಈ ಶ್ರೀರಂಗಪಟ್ಟಣಕ್ ಹೋಗಿ ಹಂಗಿದ್ದಂಗೆ ಹೋಗ್ಬೋದಿತ್ತು. ನೀನು ಎಲ್ಲ ಟೆಕ್ನಿಕ್ ಗೊತ್ತಾಗೋಯ್ತದೆ ಅಂತ ಒಬ್ನೇ ಹೋಗಿ ತಕಬಲ್ಲ. ನಾನೇನ್ ಅನ್ಕಂಡಿ ಅಂತಂದ್ರೆ, ಈ ಪಳ ಪಳ ಅನ್ನ ಎತ್ತ ತಂದು ಕಟ್ಕೊಂಡನಲ್ಲ ಜಯಣ್ಣ, ಅದಕ್ಕಿದ್ದು ಪಳ ಪಳ ಅನ್ನ ಎತ್ತ ತಂದು ಕಟ್ಕೋಬೇಕು ಅನ್ಬಿಟ್ಟು ನಿಮ್ಗೆ ಏನವ ಅದು ಸೀಕ್ರೆಟು ಸರ್ಪ್ರೈಸ್ ಏನವ? ಯಾವ ಪೈಸವ ಸರ್ಪ್ರೈಸ್? 5 ಪೈಸವ? ಅಯ್ಯೋ ಅದಲ್ಲಕ್ಕವು ಆಯ್ತಾ, ಆಶ್ಚರ್ಯ ಮೂಡ್ಸಕ್ ನಮ್ಗೆ. ನೀವು ಗಾಬರಿ ಆಗ್ಬಿಡ್ಬೇಕು ಅಣ್ಣ. ಬಾಲ ಕೊಂಬು ಎಲ್ಲ ಇದೆ ತಾನೆ ಎತ್ಗ? ಅದೇನ್ ಕಂಡ್ಕೊಂಡ ನಂಗೆ? ಅಲ್ಲ ಏನ ಸರ್ಪ್ರೈಸ್ ಒಂದಲ್ಲ, ಅವ್ ಇಲ್ದಲ್ಲೇ ಇರೋದೇನಾದ್ರೆ ಬಂದ ನೋಡು. ನಮ್ಮ ಈ ಮಾದಯ್ಯನ ಮಕ್ಳಿಲ್ವಾ ಸಿದ್ನುವೆ ಆಮೇಲೆ ಶಂಕರ, ಏನದ ನೋಡ್ಬಿಟ್ಟು ಅಣ್ಣ ಎಲ್ಲಿಂತಂದ ನಮ್ಮ ಅಪ್ಪನು ತರ್ಬೇಕು ಅಂತ ಹೋಗನೆ, ಚೆನ್ನಾಗಿರೋದ್ ತಕಂಬ ಅಂತ ಹೇಳ್ಬೇಕಿತ್ತು, ಎಲ್ಲಿ ತಂದೆ ಅಣ್ಣ ಅಂತಂದ. ಹೇಳ್ಕೊಂಡಿಲ್ಲ ನಾನು, ಕೆಟ್ಟ ಬುದ್ಧಿ ಬಿಡು ನಿಂದು. ಅಲ್ಲ ಕಮಲಕ್ಕ, ಈ ಜಾತ್ರೆ ಇಂತಹ ಟೈಮ್ನಾಗೆ ಈ ತಲೆಗೆ ಬಣ್ಣ ಹಚ್ಕೋತಾರಲ್ಲಪ್ಪ. ಯಾವ್ದಯ್ಯ ಬಣ್ಣ? ಬಣ್ಣ ಕೂದ್ಲಿಗೆಲ್ಲ ಬಣ್ಣ ಹಚ್ಚಲ್ವೇನಣ್ಣ? ಅದೇನೋ ಬರ್ತದಲ್ಲವ ಬಣ್ಣ ಹಚ್ಕೊಳ್ಳೋದು ಪಾಕೆಟ್ನಾಗೆ ಇಲ್ವಾ, ಅದು ಬೋ ಮಾರಾಟ ಆಯ್ತದಂತೆ. ಯಾಕಪ್ಪ? ಯಾಕೆ ಹೇಳು? ಯಾಕಯ್ಯ ಹಸು ಮೈ ತೊಳ್ಯಕೇನಣ್ಣ? ಮೈ ತೊಳ್ದಾರವ ಅದ್ರಾಗೆ ಬಾಲಕ್ ಹಚ್ತಾರಂತೆ ಕಣ್ಣ. ಅದ ಕಪ್ಪಿಕಂಡ್ಲಿ ನಂಗ್ ಗೊತ್ತಿರ್ಲಿಲ್ಲ ಬಿಡು. ಅದೇ ತಲಗಾಕ ಯಾರೋ ಡಾಕ್ಟ್ರು ಹೇಳಿದ್ರು, ಈಗ ಎತ್ತು ಸಂದ ಕಾಣ್ಬೇಕು ಅಂದ್ರೆ ಹೆಂಗೆಲ್ಲ ಮಾಡ್ತಾರೆ ಅಂತ ಕೇಳ್ಕೊಬರಕ್ ಹೋಗಿದ್ದೆ ಜಾತ್ರೆನಾಗೆ. ನೋಡೋಣ, ಈ ಸುಳಿಗಳು ಚೆಂದಾಗಿಲ್ದಲೇ ಇರೋದಿದ್ರೆ ಆಪ್ಲೇಸ್ ಅನ್ನ ಮಾಡಿ ತೆಗ್ಸೆ ಬಿಡ್ತಾರಂತದ ಇಲ್ವಾ. ಕೊಂಬ್ ಮುರಿತಾರಲ್ಲ, ಕೊಂಬ ಮುರಿಯುವಾಗ ಲಟಕಂದ್ ಮುರ್ಕೊಬಿಟ್ಟಿರ್ತದಂತ ಒಳಗೇನೆ, ಅದಕ್ಕೆ ಕಾಣ್ದಂಗ ಏನಾರು ಮಾಡಿ ಆಪ್ಲೇಸ್ ಅನ್ನ ಅಂತ ಹೇಳಿ ಮಾಡಿಸ್ಕೊಕ್ ಹೋಯ್ತಾರಂತೆ. ಯಾರೋ ಒಬ್ಬ ಹೇಳದ್ನಂತ ಅವ್ರಿಗೆ ಬಾಲ್ಕ ಈ ಬಣ್ಣ ಇದಾಗ್ಬಿಟ್ಟಿದ್ರೆ ತಕೊಳಕಿಲ್ವಂತೆ, ಕರ್ರಿಗೆ ಇರ್ಬೇಕಂತೆ ಬಾಲದ ಪುಚ್ಚ. ಬಣ್ಣ ಹಾಕ್ಬಿಡೋದು ಬಣ್ಣ ಹಾಕ್ತಾರ. ಅಂದ್ಕವ. ಈಗ ನನಗ ಹೋಸಿ ಭಯ ಆಯ್ತಾ ಇದ ಬುಡಯ್ಯ. ಈಗ ಹೋದ ತಕ್ಷಣ ಮೊದ್ಲು ಬಾಲ ತೊಳೆದ್ ನೋಡಲ್ಲ ಈ ಜಯಣ್ಣ ಎತ್ತ ತಕೊಂಬಂದಲ್ಲ ಚುಂಚುನ್ ಕಟ್ಟೆಗ ಎಲ್ಲ ಹೋಗ್ಬಿಟ್ಟು ಇಮ್ಮ ದನಿನ್ ಡಾಕ್ಟರ್ನು ಕರ್ಕೊಂಡು ಹೋಗಿದ್ದ ಅಂತ ಕಾಣಿಸುತ್ತ. ಕರ್ಕೊಂಡ್ ಹೋಗ್ಲೇಬೇಕು, ಇಲ್ಲ ಅಂದ್ರೆ ಏನ್ ಐಬೈತೆ ಅಂತ ಗೊತ್ತಾಗೋದಿಲ್ಲ ನಮ್ಗೆ. ಇದು ಲಕ್ಷಣಕ್ಕೆ ಕಟ್ಕಂತಾರ ಅಷ್ಟೇಯ, ಆದ್ರೆ ಕೆಲ್ಸಾನು ಮಾಡ್ತದೆ ನಾನ್ ತಂದ್ ಕಟ್ಟಿರೋದು. ಆದ್ರು ತಿಳ್ಕೊಬೇಕು ಕಣಣ್ಣ ಎಲ್ಲೆಲ್ಲಿ ಏನೇನ್ ಮೋಸ ಆಯ್ತದೆ, ಆಮೇಲೆ ನಡೆಸ್ ನೋಡ್ಬೇಕು ಎತ್ತ ಕತ್ರಗಾಲ್ ಹಾಕ್ಬಾರ್ದು ಇಲ್ವಾ. ಮಾಡ್ತೀಯಪ್ಪ ನೀನು ಏನ ಎಲ್ಪ ಏನು ನೀನು ಕರ್ಕೊಂಡು ಹೋಗಿದ್ದಲ್ಲ ಡಾಕ್ಟರ್ ಅಪ್ಪನ್ನ ಹೋಸಿ ನಾಳೆ ಬೆಳಗ್ಗೆ ವತಾರಿ ನಮ್ಮನೆ ದಿಕ್ ಕರ್ಕೊಂಬೋಸೇನೋ ಅಂತಾರಲ್ಲ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರಂತೆ ದನ ತಂದಾಯ್ತಲ್ಲ. ಅಯ್ಯೋ ಬಿಡವ ಏನಾರು ಐ ಬಿದ್ರೆ ರಿಪೇರಿ ಮಾಡ್ಸಿ ಮಾರ್ಬಿಡುಮ ಅಂತ. ಈಗೇನವ ಜಾತ್ರೆ ಕಾಲಲ್ವೇ, ಈ ಜಾತ್ರೆ ಅಲ್ದಿದ್ರೆ ಇನ್ನೊಂದ್ ಜಾತ್ರೆ ನೋಡವ. ನಂದೊಂದು ಆಸೆ ಇತ್ತು ಜಯಣ್ಣನ್ಗೇನ್ ತಂದವನಲ್ಲ ಜಯಣ್ಣ ಯಾವ ಎತ್ತುಗಳ ಅದಕ್ಕಿಂತ ಬೋ ಪಸಂದ್ ಆಗಿರೋದ ತಂದ್ ಕಟ್ಕೋಬೇಕು ಅಂತ. ಅದ್ ಚಂದಾಗದೆ. ಒಂದ್ಸರಿ ನಮ್ ಡಾಕ್ಟ್ರಪ್ಪ ಬಂದ್ ನೋಡ್ಬಿಟ್ರೆ ಗುಡ್ ಚೆನ್ನಾಗದೆ ಕಯ ಅಂತಂದ್ಬಿಟ್ರೆ ಅದ ಅಷ್ಟೇ ಸಾಕಪ್ಪ. ಚೆನ್ನಾಗದೆ ಬಿಡು, ನಾನು ನೋಡ್ದಿನಿ ಚೆಂದಾಗದೆ. ಯಾವ್ಗಳ ಮನೆ ಮುಂದೆ ಕಟ್ಟಿದ್ಯಲ್ಲ ನೋಡ್ಲಿ ಅಂತಲೇ ಮನೆ ಮುಂದೆ ಕಟ್ಬಿಟ್ಟು ಯಾವ ನೋಡ್ದೆ ಅಂದ್ರೆ ಅಲ್ಲೇನ್ ರಿಜಿಸ್ಟರ್ ಮಡ್ಗಿದೀಯಾ ಅಲ್ಲ ನೋಡ್ದವ್ರೆಲ್ಲ ಹೆಸರು ಬರೀರಿ ಮೊಬೈಲ ಬರೀರಿ ಅಂತ. ನಿನ್ ಸುಳುವೆ ಬರ್ಲಿಲ್ಲ, ಏನ್ ಚೌಕ ಮುಚ್ಕೊಂಡು ಹೋಗಿದೆ ನೀ ಮನೇಲಿ ಇರ್ಲಿಲ್ವಂತೆ ಕಣ್ಣ. ಓಹೋ ಆಗ ಬಂದ್ಬಿಟ್ಟು ನೀನು ಮನೆಯಾಗ ಎಲ್ಲಿರ್ತೀಯಪ್ಪ, ಎತ್ತ ಅಲ್ಲಿ ಕಟ್ಬಿಟ್ಟು ಊರ್ ತಿರಿಕೊಂಡಿದ್ದೆ. ಹಂಗಾಗಿ ನಾನು ಯಾವಾಗ ನೋಡಿದೆ ಅನ್ನೋದು ನಿಂಗೆ ಹೆಂಗೆ ಗೊತ್ತಾಯ್ತದೆ. ಈ ಪೇಟ ದಿಕ್ಕಿಗೆ ಹೋಗಿದ್ದಲ್ಲ ಏನಪ್ಪ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರಲ್ಲ, ಅವ್ರದ್ದು ಒಂದು ದಿನ ಆಚರಣೆ ಮಾಡ್ತಾರಣ್ಣ. ಏನೋ ಹೇಳ್ತಾರ ದಿನ ಹೂಕಣವ ಹೂಕಣವ ಅದನ್ನ ಸರ್ವೋದಯ ದಿನ ಅಂತಲೂ ಕರೀತಾರೆ. ನಾನು ಹೋಗಿದ್ನಲ್ಲ ಮೈಸೂರು ಪೇಟೆಗೆ, ಅಲ್ಲಿ ಯಾವ್ದೋ ಒಂದು ಸರ್ಕಾರಿ ಕಚೇರಿ ಕಣಣ್ಣ. ಅದು ಯಾವತ್ತವ 30th ಜನವರಿ 30 ಮೊನ್ನೆ ಆಯ್ತು. ಹೋಗಿದ್ನ ಅಲ್ಲಿ ಬುಡ್ನೇ ಇಲ್ಲ ಕಣಣ್ಣ. ಬನ್ನಿ ಬನ್ನಿ ಬನ್ನಿ ಬನ್ನಿ ಕುಂತ್ಕಳೆ ಕುಂತ್ಕಳೆ ಅಂದ್ಬಿಟ್ಟು ಅಲ್ಲಿ ಏನೋ ಕಾರ್ಯಕ್ರಮ ಮಾಡ್ತಾ ಇದ್ರು. ಆಮ್ಯಾಕೆ ಗಾಂಧೀಜಿ ಅವ್ರಿಗೆ ಅದೇನೋ ಹಾಡ್ ಹಾಕ್ತಾರ ಕಣ, ರೇಡಿಯೋದಾಗು ಹಾಕ್ತಾರೆ ಏನೋ ಹಾಡ್ ಪದ ಅದು ಯಾರೋ ಕರ್ಕ ಬಂದಿದ್ರು ಕವ ರಾಮನ ಹಾಡು ಇದ ಚಂದಾಗಿ ಭಜನೆಯ ಮಾಡ್ತಾ ಇದ್ರು. ಅವರು ಗಾಂಧೀಜಿ ಬಗ್ಗೆ ಬೋಸ್ ಅಂದಾಗ ಮಾತಾಡಿದ್ರು ಕಣ. ಏನ್ ಮಾತಾಡಿದ್ರಪ್ಪ, ಏನ್ ಕಿವಿ ಕಾಕಂಡೆ ನೀನು? ನೀನು ನನ್ಗೆ ಅವೆಲ್ಲ ಗೆಪ್ತಿ ಮಡಿಕೊಂಡಿಲ್ಲ. ಅವ್ರು ಹೇಳಿದ್ರು ಏನ ನೀನ್ ಹೇಳದಲ್ಲ ಸರ್ವೋದಯ ದಿನ ಅಂತ ಗಾಂಧೀಜಿ ಅವ್ರಿಗೆ ಎಲ್ಲರೂ ಉದಯ ಆಗ್ಬೇಕು, ಸಮಾಜದಾಗಿರೋ ಕಟ್ಟ ಕಡೆ ವ್ಯಕ್ತಿನೂ ಕೂಡ ಸಂತೋಷವಾಗಿರ್ಬೇಕು, ರಾಮರಾಜ್ಯ ಆಗ್ಬೇಕು, ಹಳ್ಳಿನೇ ರಾಮನ್ ರಾಜ್ಯ ಆದಂಗ ಆಗ್ಬೇಕು ಅಂತ ಹೇಳ್ತಾ ಇದ್ರು. ರಾಮರಾಜ್ಯ ಅಷ್ಟೇ ಅಲ್ಲಕ್ಕಪ್ಪ, ಗ್ರಾಮ ಸ್ವರಾಜ್ಯ ಆಗ್ಬೇಕು ಅಂತ ಹೇಳಿಲ್ವಾ ಗಾಂಧೀಜಿ ಅವರು? ಆಮೇಕೆ ಈ ದಿವಸನ ಬೇರೆ ಬೇರೆ ತರ ಹೇಳ್ತಾರಂತೆ ಕಣಣ. ಏನಪ್ಪ ಹುತಾತ್ಮರ ದಿವಸ ಅಂತಾರಂತಿದ ಇಲ್ವಾ? ಆಮೇಲೆ ಕುಷ್ಠರೋಗ ಅದ ನಿರ್ಮೂಲನೆ ಮಾಡೋ ದಿನ ಅಂತಲೂ ಹೇಳ್ತಾರಂತೆ. ಈಗ ಕುಷ್ಠರೋಗ ಎಲ್ಲ ಕಡಿಮೆ ಆಗದ ಕಂಜಯ್ಯಣ್ಣ. ಅದಕ್ಕ ಗಾಂಧೀಜಿ ಅವ್ರಿಗೆ ಏನ ಸಂಬಂಧ ಸ್ವಾಮಿ ಅಂತ ಕೇಳ್ಬಿಟ್ಟೆ ನಾನು. ಎದ್ಬಿಟ್ಟು ಧೈರ್ಯ ಬಂತಪ್ಪ ಕೇಳ್ತಾನೆ ಇಲ್ವಲ್ಲ ಭಾಷಣ. ಹಂಗಲ್ಲ ಅವ್ರು ಹೇಳ್ತಾರೆ ಅಂದ್ಮೇಲೆ ನಿಂತ್ಕ ಕೇಳ್ಬೇಕಲ್ವಾ. ಗುಡ್ ಅಂದ್ರೆ ಅವ್ರು ಪರವಾಗಿಲ್ಲ ಕಣ, ಹಳ್ಳಿಯಿಂದ ಬಂದು ಪ್ರಶ್ನೆ ಕೇಳ್ತೀಯಲ್ಲ ಅಂತ. ಮೆಡಲ್ ಹಾಕಿದ್ರಪ್ಪ ಕತ್ತಲೆ ಅಲ್ಲೇನ್ ಇಟ್ಕೊಂಡು ಕುಂತಿದ್ದಾರ ಮೆಡಲ್ ಕೇಳದ್ ಪ್ರಶ್ನೆ ಚೆನ್ನಾಗದೆ ಅನ್ಬಿಟ್ಟು ತರ್ಸಿ ಗಿರ್ಸಿ ಹಾಕಿದ್ರ ನಿಂಗೆ ಹೇಳಲಿಲ್ವ ನೀನ್ ಆಗ್ಲೇಯ ಗುಡ್ ಅಂದ್ರೆ ಸಾಕು ಡಾಕುಟ್ರು ಅಂತ. ಹಂಗೆ ನಂಗೂ ಬೋ ಖುಷಿಯಾಗೋಯ್ತು. ಹೇಳಿ ಸ್ವಾಮಿ ಹಿಂದೆ ಅವ್ರು ಹೇಳಿದ್ರು ಕಣಣ ಇಲ್ಲಿ ನಮ್ ದೇಶದಾಗೆ ಈ ಕುಷ್ಠರೋಗಿಗಳನ್ನ ಹಣ ಮನೆ ತವಕೆ ಸೇರಿಸ್ಕಂತಿರ್ಲಿಲ್ವಂತೆ. ಹೊರಗಡೆ ಇದು ಅಂಟ್ರೋಗ ಬ್ಯಾರಿಯವ್ರಿಗೆ ಹರಡ್ಬಿಡ್ತದೆ ಅಂತ ಹೇಳಿ ಮನೆಯಿಂದ ಹೊರಗೆ ಹಾಕ್ಬಿಡೋರಂತೆ. ಅಲ್ಲಿ ಯಾರೋ ಒಬ್ರು ಮಹಾರಾಷ್ಟ್ರದಾಗೆ ಬಾಬಾ ಅಂಟೆ ಅಂತಿದ್ರಂತಲ್ಲಪ್ಪ, ಅವರು ಆಶ್ರಮ ಮಾಡ್ಕೋಬಿಟ್ಟು ಯವ್ವ ಅಂತ ಹೊರಗಡೆ ಹಾಕ್ದವ್ರನ್ನೆಲ್ಲ ಕರ್ಕೊ ಹೋಗಿ ಅವ್ರಿಗೆ ಉಪಚಾರ ಮಾಡಿ ಅವರ ಬದುಕು, ಈಗ ಅವ್ರು ಬದುಕ್ಬೇಕಲ್ಲಪ್ಪ, ಬಂದದೆ ಅಂದ್ರೆ ರೋಗ ಬಂದದೆ ಅಂದ್ರೆ ಅವ್ರೇನ್ ಕರ್ಕೊಂಡು ಬರ್ಸ್ಕೊಂಡಿರ್ತಾರ ರೋಗವ ಬಂದಿರ್ತದೆ, ಅವ್ರು ಬದುಕ್ಬೇಕಲ್ಲ, ಅದಕ್ಕೆ ಒಂದು ಆಶ್ರಮ ಸ್ಥಾಪನೆ ಮಾಡಿಬಿಟ್ಟು ಅಲ್ಲಿ ಬಟ್ಟೆ ನೇಯೋದು ಮಡಿಕೆ ಮಾಡೋದು ಇಂಥ ಕೆಲಸನೆಲ್ಲ ಅಲ್ಲಿ ಆಶ್ರಮದಲ್ಲಿ ಮಾಡಿಸ್ಕಂತ ಇದ್ರಂತೆ. ಬಾಬಾ ಅಮ್ಟ ಅಲ್ಗ ಗಾಂಧೀಜಿಯವರು ಹೋಗಿದ್ರಂತಕಪ್ಪ ಆಶ್ರಮಕ್ಕೆ. ಅದ ಹೇಳ್ತಾ ಇದ್ರು ಮಹಾತ್ಮ ಗಾಂಧೀಜಿಯವರು ಈ ಕುಷ್ಠರೋಗಿಗಳ ಬಗ್ಗೆ ಭೂ ಅನುಕಂಪ ಹೊಂದಿದ್ರಂತೆ. ಅವ್ರು ಹೇಳೋರಂತೆ ಒಬ್ಬ ರೋಗಿನೂ ದೇಶದಾಗೆ ನರಳಬಾರ್ದು, ಪ್ರೀತಿಯಿಂದ ಕಾಣಬೇಕು, ಸಂದಾಗಿ ನೋಡ್ಕೊಳ್ಳಿ, ಹಿಂದೆಲ್ಲ ಔಷಧಿ ಇತ್ತಿಲ್ವಂತ ಕವ, ಈಗ ಬೋ ಸಂದಾಗಿರೋ ಔಷಧಿ ಬಂದು. ಅದ್ಯಾಕಪ್ಪ ಹೊಸಿ ವರ್ಷದ ಹಿಂದೆ ಬಾಬಾ ಅಮ್ಟೆ ಅವ್ರು ಮಾಡ್ದಂಗೆ ಕಲ್ಕತ್ತಾದಲ್ಲಿ ಮದರ್ ತರಸ ಅಂತ ಹೆಸರು ಕೇಳಿದ್ದೆ ಅಲ್ಲ, ಅವ್ರದ್ದು ಪಟ ಮಡಗಿದ್ರು ಕಣ ಅಲ್ವಪ್ಪ, ಅದು ವಯಸ್ಸಾಗಿರೋ ಅಜ್ಜಿ ಅಲ್ವಾ, ಬಿಳಿದು ತಲೆ ಮ್ಯಾಕೆ ಸುತ್ಕೊಂಡಿರ್ತದಲ್ಲ, ಮಡಗಿದ್ರು ಪಟ. ಅದು ಈ ದೇಶದಿಂದ ಬಂದ್ಬಿಟ್ಟು ನಮ್ ದೇಶದಲ್ಲಿರೋ ಇಂತ ರೋಗಿಗಳನ್ನೆಲ್ಲ ಮುಟ್ಟಿ ಮಾತಾಡಿಸಿ ಅವ್ರಿಗ ಅದೇನೇ ಹೇಳ್ತಾರವ ಟ್ರೀಟ್ಮೆಂಟ್ ಏನವ ಟ್ರೀಟ್ಮೆಂಟ್ ಅದೇನ ಚಿಕಿತ್ಸೆ ಅದೆಲ್ಲ ಕೊಡುತ್ತಿದ್ರಂತೆ ನೋಡಪ್ಪ ಅವ್ರಿಗ. ಅದೇನೋ ಭಾರತ ರತ್ನ ಅದೇನೋ ಪ್ರಶಸ್ತಿ ಅಂತಲ್ಲಪ್ಪ ಅದನ್ನು ಕೊಟ್ರು ನೋಡು ಅವ್ರಿಗೆ. ಇಂದೆಲ್ಲ ಡಾಕ್ಟರ್ಗಳು ಮತ್ತೆ ಮನೆಗೆ ಬರ್ತಾರಲ್ಲವ ಯಾರು ಏನಂತಾರ ಅವ್ರಗ ನರ್ಸ್ಗಳು ಟಕ್ಕು ಟಕ್ಕು ಅಂತ ಓಡಾಡ್ತಿರ್ತಾರಲ್ಲ ಆಸ್ಪತ್ರೆ ನರ್ಸ್ ಅಂದಿರು ಹಳ್ಳಿ ಮ್ಯಾಗ ಬರ್ತಾರಲ್ಲ ಹಳ್ಳಿಗೆ ಅಕ್ಕಪ್ಪ ಬರೋದಿ ಅವರು ಹೇಳೋರು ಮೈ ಮೇಲೆ ಬಿಳಿ ಚುಕ್ಕೆ ಇದ್ರೆ ಅದು ನೋವಿಲ್ದಲೆ ಇದ್ರೆ ಒಂದ್ ಚೂಜಿಯ ತಕ್ಕಂಡ್ ಚುಚ್ಕಳಿ ನೋವಾಗ್ನಿಲ್ಲ ಅಂದ್ರೆ ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತ ಹೇಳೋರು. ತುಂಬಾ ಜನ ಏನ್ ಮಾಡೋರು ಎದರ್ಕೊಬಿಟ್ಟು ನೋವು ಆಗ್ನಿಲ್ಲ ಅಂತಂದ್ರು ನೋವೇ ಪರೀಕ್ಷೆಗೆ ಹೋಯ್ತಿರ್ನಿಲ್ಲ, ಅದು ನಿಧಾನಕ ಸಮಸ್ಯೆ ಆಗ್ಬಿಡೋದು. ನಿಮ್ಗೆ ಒಂದ್ ಕತೆ ಹೇಳ್ತೀನಿ ಇರು. ಕತೆಯ ನಮ್ ರಾಮಣ್ಣನ್ ಮಗ ವೆಂಕಟೇಶಪ್ಪ ಇರ್ನಿಲ್ವಾ ಸುದ್ದಿಯ ಸುದ್ದಿ ಇರ್ಬೇಕು ಸುದ್ದಿ ಎಲ್ಲ ಒಂದೇ ಅಂತ ಅನ್ಕ ನಮ್ಮೇನ್ ಮೂರ್ ಜನ ಆಯ್ತಾ ಅಂತಾರೆ ಇದನ್ ಹೋಗ್ಬಿಟ್ಟಕಪ್ಪ ಕೆಲ್ಸ ಸಿಕ್ಬಿಡ್ತ ಅವನಿಗೆ ಅದೆಲ್ಲ ಅದೇನವ ಅದು ಆರೋಗ್ಯ ಇಲಾಖೆ ಅಲ್ಲಿ ಅವನು ಅದೇನೋ ಇನ್ಸ್ಪೆಕ್ಟರ್ ಪಂಪ್ ಇನ್ಸ್ಪೆಕ್ಟರ್ ಏನೋ ಗೊತ್ತಿಲ್ಲ ನನಗೆ ಸೇರ್ಕೊಂಬಿಟ್ಟು ಅದೇ ಅಮ್ಮ ಹೊಸ್ದಾಗ ಸೇರ್ಕೊಂಬಿಟ್ನಲ್ಲ ನೀ ಏನ ಚುಚ್ಚದು ಅಂತ ಅಮ್ಮ ನಮ್ಮನ್ನೆಲ್ಲ ಕೂರಿಸ್ಕೊಳ್ಳನು ಅಮ್ಮ ನಮ್ಗಿಂತ ಒಂದ್ 10-12 ವರ್ಷಕ್ ದೊಡ್ಡಮ್ಮ ಅಮ್ಮ ಏನ್ ಮಾಡನು ಹಿಂಗಿ ನೀನ್ ತೋರ್ಸು ಕೈಯ ಕಾಲ್ ತೋರ್ಸು ಅಮ್ಮ ಚಡ್ಡಿ ಹಾಕಂ ಓಡಾಡ್ತಿದ್ಮಲ್ಲ ಮಚ್ಚ ಗಿಚ್ಚ ಏನಾರು ಇತ್ತು ಅಂತಂದ್ರೆ ಬೆಳೆದಾಗೆ ಚುಚ್ಚನು ಅಮ್ಮ ನಮ್ಗ ಈ ಚಳಿಗಾಲದಲ್ಲಿ ಬಿರೋ ಚುಚ್ಚನಲ್ಲ ಏನ್ ಕಿಟಾರ್ ಕಿರ್ಚ್ಕೊಳಂ ನಾವು ಆಮೇಲಿಂದ ಅಮ್ಮ ಚುಚ್ಚಿಬಿಟ್ಟು ನೋಯ್ತದ ನೋಯ್ತದ ನೋಯ್ತದ ಅಂತ ಕೇಳೋನು ನೀನ್ ಹೇಳ್ದಂಗ ನಮ್ಗೆ ನೋವು ಆಯ್ತಿದ್ರು ಇಲ್ಲ ಇಲ್ಲ ಅಂತಿದ್ದೋ ಈಗ ಗೊತ್ತಾಯ್ತು ನೋಡಪ್ಪ ನಮ್ಗ ಇಲ್ಲ ಇಲ್ಲ ಅಂದ್ಮೇಲೆ ಇನ್ನೊಂದ್ಸತಿ ಚುಚ್ಚತಾ ಇದ್ನ ಜೋರಾಗಿ ಚುಚ್ಚಿಬಿಟ್ಟಿದ್ದಾಗ ಒಂದ್ಸರಿ ಮುಂಚೆ ಗೊತ್ತಾಗಿದ್ರೆ ಅವ್ನ ಕೈಗೆ ದಬಳವ ಕೊಟ್ಬಿಡ್ತಿದ್ದೆ ನಾನು ಚುಚ್ಚದ ಇದ್ರಾಗೆ ಚುಚ್ಚುವನ್ಗೆ ಅಂತ ನಾನು ಮೀನು ಅನ್ಕೊಂಡಿದ್ದೆ ಏನೋ ಮೀನ್ ಹೇಳ್ತಾವನಲ್ಲ ಅಲ್ಲಿಂದ ಅಲ್ಲಿಗೆ ಹೋದ ಅಂತ ಮೀನ್ಗೂ ನಿನಗೂ ಏನಯ್ಯ ಸಂಬಂಧ ಹಂಗಲ್ಲ ಈಗ ನೀನ್ ಹೇಳ್ದಲ್ಲ ಮೀನ್ ಕಂಡ ಕಾಲಿಂದು ಅಂತ ಅದಕ್ಕೆ ಏನ್ ಹೇಳ್ತಾರೆ ಗೊತ್ತಾ ಏನ್ ಹೇಳ್ತಾರೆ ಹೇಳೋದಕ್ಕ ನೋಡ್ ತಿಳ್ಕೊಂಡೆ ಅವಳೆ ಅದು ಕೆಳಕ ಮೇಲ್ಕೆ ಕೆಳಕ ಮೇಲ್ಕೆ ಆಡ್ತಿರ್ಬೇಕಂತೆ ಅದಕ್ಕೆ ಒಂದೇ ಕಡೆ ಕುಂತಿರ್ಬಾರ್ದು ನಡೀತಾ ಇರ್ಬೇಕು ನಡೆದಾಗ ಏನಾಯ್ತದೆ ಹೃದಯದ ಚಲನೆ ಆಯ್ತದಲ್ಲ ಹಂಗೆಯ ನಿಂದು ಏನು ಕಾಲ್ನಾಗುವೆ ಅದು ಹೃದಯ ಈಗ ನೀವು ಓದಿಲ್ವಾ ವಿಜ್ಞಾನದಾಗೆ ದೇಹದಲ್ಲಿ ಶುದ್ಧ ರಕ್ತನ ಒಂದು ನಾಳ ಸಾಗಿಸಿದ್ರೆ ಅಶುದ್ಧ ರಕ್ತನ ಇನ್ನೊಂದು ನಾಳ ವಾಪೀಸ್ ಕರ್ಕ ಬರಕಿಲ್ವ ಹೃದಯಕ್ಕೆ ಈಗ ಕೆಲವರದ್ದು ಕಾಲ್ ನೋಡಿದ್ಯಾ ಚಂದ್ರಣ್ಣ ಮದ್ ಮಧ್ಯದಲ್ಲಿ ನಾಳ್ಗಳೆಲ್ಲ ಉಬ್ಕೊಂಡ್ಬಿಟ್ಟಿರ್ತಾವೆ ನಾನು ಸುಮಾರು ಜನ ನೋಡಿದೀನಿ ಅದೇನೋ ಎರಿಕೋಸು ಎಲ್ಲ ಕಸ್ಕೋತು ಗಡ್ಡ ಕೋಸ್ಕೋತು ಇದ್ಯಾವ್ದಯ್ಯ ಅಲ್ಲ ಎರಿಕೋಸು ಎರಿಕೋಸು ಏರಿ ಮೇಲೆ ಬೆಳ್ತದ ಅದು ಅಲ್ಲ ಕಣ್ಣ, ನಾಳ್ಗಳು ದಪ್ಪಗಾಬಿಟ್ಟು ಕಾಲಿಂದ ವಾಪೀಸು ಹೃದಯಕ್ಕೆ ರಕ್ತ ಹೋಗುದಿಲ್ವಂತೆ, ಅಲ್ಲಲ್ಲೇ ಗಂಟು ಕಟ್ಕೊಂಡು ನಿಂತ್ಕೊಬಿಡ್ತದಂತೆ. ಅದ ಆಪರೇಷನ್ ಮಾಡಿ ಉಸಾರ್ ಮಾಡ್ಬೇಕಂತೆ. ಅಣ್ಣ ಈಗ ಅದೇನೋ ಇನ್ನೂ ಏನೋ ಮಾಡ್ತಾರಂತೆ, ಅದಕ್ಕೇನೋ ಜಿಗಣೆ ಬಿಡ್ತಾರಂತೆ. ಆಯುರ್ವೇದ ಔಷಧಿಕವಾದ ಜಿಗಣೆ ರಕ್ತ ಎಳ್ಕೊಳ್ಳಲ್ವೇನಣ್ಣ ಅಲ್ಲಿ ಅದೆಲ್ಲ ರಕ್ತ ಎಲ್ಲ ಕಟ್ಟಿರ್ತದ ನೋಡು, ಅದು ಎಳ್ಕೋತದೆ ಅವಾಗ ನಾಳದಲ್ಲಿ ಸರಾಗವಾಗಿ ರಕ್ತ ಹೋಯ್ತದೆ. ಅಣ್ಣ ಇವಾಗ ಹಂಗಲ್ಲ, ಈಗೆಲ್ಲ ಅದಕ್ಕೆ ಆಯುರ್ವೇದ ಆಸ್ಪತ್ರೆ ಇರ್ತದೆ ನೋಡು, ಅದೇ ಚಿಕಿತ್ಸೆ ಜಿಗಣೆ ಚಿಕಿತ್ಸೆನೆ ಮಾಡ್ತಾವ. ತಿಗಣೆ ಚಿಕಿತ್ಸೆ ಇಲ್ವಾ? ತಿಗಣೆ ಅಲ್ಲ ಕಣ್ಣಣ್ಣ, ಸುಮ್ಮನಿರೋದ್ರೆ ಎಸ್ ಹೇಳ್ಬೇಡ ಸದ್ಯ. ಅಂದ್ರೆ ಮನೆನಾಗ ಸಾಕಿರ್ಬೇಕು ಇವನ್ ತಿಗಣೆ, ಅದಕ್ಕೆ ಹೇಳ್ತಾವ್ ಜಿಗಣೆ ಬದಲು ಮಾಸ್ಕೆ ಮೇಲೆ ಮನೆ ಕಳ್ಬಿಡ್ತೀನಿ, ತಿಗಣೆ ಕೈಲೆ ಕಚ್ಚಿಸ್ಕೊತೀನಿ. ಜಿಗಣೆನೂ ರಕ್ತ ಇರ್ತದೆ, ತಿಗಣೆನೂ ರಕ್ತ ಇರ್ತದಲ್ವಾಪ ಅಣ್ಣ. ಜಿಗಣೆ ಹಂಗ್ ಮರಿಯಾಕಿಲ್ಲ, ತಿಗಣೆ ಒಂದೋಗ್ ಸಾವಿರ ಆಯ್ತದ ಮನೆ ತುಂಬಾ. ಅಂದ್ರೆ ಕಾಲ ಕಚ್ಬಿಟ್ರೆ ಕಾಲೊಳಗೆ ಅಲ್ಲ ಕಣ, ಅದು ಹಾಸ್ಗೆಲಿ ಅಲ್ಲಿ ಇಲ್ಲಿ ಸೇರ್ಕೊಬಿಟ್ರೆ ಸುಂದರೇ. ನಿಜ ಹೇಳು, ನಿಮ್ ಮನೇಲಿ ಇಲ್ಲ ತಾನೆ? ಇಲ್ಲ ಕವ. ಆಮೇಲೆ ನೀನ್ ಈ ಮಂದ್ಲಿಗೆ ಮೇಲೆ ಕುಂತಿದ್ಯಾ, ಇನ್ನ ಅದ್ರಲ್ಲೆಲ್ಲ ಸೇರ್ಕೊಂಬಿಟ್ಟ, ಅದೊಂದ್ ಭಯ ನನಗೆ. ಹಿಂದೆ ಅಣ್ಣ ಈ ರೈಲ್ನಾಗೆ ಬಸ್ನಾಗೆ ನೆಂಟ್ರ ಮನೆನಾಗೆ ತಿಗಣೆ ಇರೋ ಜಾಗದಾಗ ಹೋಗ್ಬಿಟ್ರೆ ಬಟ್ಟೆ ಮ್ಯಾಗೆ ಬಂದ್ಬಿಡವು. ಅದಕ್ಕೆ ಹೊರಗಡೆ ಇಂದ ಬತ್ತಿದ್ದಾಗೆಯ ಇದನ್ನ ಬಿಸಿನೀರ್ನಾಗೆ ಅರ್ವೆ ಅದ್ಬಿಟ್ಟು ಒಂದೇ ಒಂದು ಡ್ರಾಪ್ ಸೀಮೆ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಬಟ್ಟೆ ಹೋಗಿವ್ರು. ಬೆಂಕಿ ಕಡ್ಡಿ ಹಾಕ್ಬೇಕಪ್ಪ? ಬೆಂಕಿ ಕಡ್ಡಿ ಹಾಕೊಳ್ಳಲ್ಲ ಬಟ್ಟೆ ಉರಿದು ಹೋದ್ರೆ ಮತ್ತೆ ಹಾಕೊಳಕ್ ಬೇಡ್ವೆ, ಪೆಟ್ರೋಲ್ ಹಾಕ್ಬಿಡೋದು. ಯಾರೋ ಹೇಳ್ತಾರಲ್ಲ ಇಲಿ ತಪ್ಪಿಸ್ಕೊಳಕ್ಕೆ, ಇಲಿ ಕಾಟುವ ತಪ್ಪಿಸ್ಕೊಳಕ್ ಮನೆಗೆ ಬೆಂಕಿ ಹಾಕುದ್ರಂತೆ. ಹಂಗೆ ನಿನ್ ಕತೆ ಆಯ್ತು. ಈಗ ಎಲ್ಲಿದ್ದ ನಾವು? ಕುಷ್ಠರೋಗದ ಬಗ್ಗೆ ಮಾತಾಡ್ತಿದ್ದೋ ಅಲ್ವಾ? ಈಗ ಒಳ್ಳೆ ಏನೋ ಚಿಕಿತ್ಸೆ ಬಂದದೆ, ಬರದಂಗೇನೆ ತಡಿಯೋಕೆ ಮಾರ್ಗಗಳವೆ. ಡಾಕ್ಟ್ರು ಅದನ್ನು ಹೇಳಿದ್ರು. ಆಮೇಕೆ ಇನ್ನೊಂದು ವಿಚಾರ ನೀನು ಹೇಳ್ದಲ್ಲಪ್ಪ ಮೀನ್ ಕಂಡ, ಅದು ಜಾಸ್ತಿ ನಡೀರಿ ಅಂತ. ಅವ್ರ ರೈತರ ಬುದ್ಧಿ ದಿನ ನಡೀತಲೇ ಇರ್ತೀವಿ, ಗದ್ದೆಯಿಂದ ಮನೆಗೆ, ಮನೆಯಿಂದ ಗದ್ದೆಗೆ, ಪಕ್ಕದೂರ್ಗೆ, ಅಲ್ಲಿಗೆ ಇಲ್ಲಿಗೆ. ಇಲ್ಲ ಅಂದ್ರೆ ಸೈಕಲ್ ತುಳಿದ್ರು ಒಳ್ಳೇದಂತ ನೋಡು. ಈ ಟುಕು ಟುಕುನಲ್ಲಿ ಓಡಬಾರ್ದು, ಸೈಕಲ್ ತುಳ್ಕ ಓಡಾಡಿದ್ರು ಮೀನ್ ಕಂಡ ಮೇಲೆ ಕೆಳಗೆ ಆಡ್ತದೆ, ರಕ್ತ ಸಂಚಾರ ಚೆನ್ನಾಗಿ. ನಮ್ಮ ಮೈಸೂರು ಪೇಟೆಗೆ ಹೋಗಿದ್ನಲ್ಲ ಜಯಣ್ಣ, ಸುಮಾರು ಕಡೆ ಏನಾಗದೆ ಅಂತಂದ್ರೆ ಅದನ್ನು ಟ್ರುನ್ ಟ್ರುನ್ ಟ್ರಿನ್ನ ಸೈಕಲ್ ಗಳನ್ನ ನಿಲ್ಲಿಸ್ಬಿಡ್ತಿರೋ ಹಳೇದಾದ್ರೆ ಹಿಂಗೆ ಶಬ್ದ ಮಾಡ್ತದೆ, ಹೊಸದು ಟ್ರಿನ್ ಟ್ರಿನ್ ಅಂತದೆ. ಹಳೆ ಸೈಕಲ್ ನೀನ್ ಹೇಳ್ದಂಗೆ ಟ್ರುನ್ ಟ್ರುನ್ ಅಂತ, ಇನ್ನು ಸ್ವಲ್ಪ ದಿನ ಟುನ್ ಟುನ್ ಅಂದದ. ಇಲ್ಲ ನಿಂತೋಯ್ತದೆ, ಶಬ್ದವೇ ಮಾಡಲ್ಲ, ನೀನ್ ಮಾಡ್ಬೇಕು. ಬತಾಯಿನಿ ಚಂದ್ರಣ್ಣ, ಜಾಗ ಬಿಡಿ ಜಾಗ ಬಿಡಿ ಅಂತ ನೀನ್ ಬಾಯಲ್ಲಿ ಹೇಳ್ಬೇಕು. ಆಂಬುಲೆನ್ಸ್ ಗಳಿಗೆ ಬರೋದಿಲ್ವಾ? ಗೊತ್ತಾಗ್ಲಿ ಬಿಡಯ್ಯ. ಅದಕ್ಕೇನಂತೆ, ಅದು ನೋಡು ಮೈಸೂರು ಪೇಟೆನಾಗೆ ಹೋಗಿದ್ನಲ್ಲ, ಟ್ರುನ್ ಟ್ರುನ್ ಬೇರೆ. ಆಮೇಲಿಂದ ಅದೇನೋ ಒತ್ತಾರಿಯ ಎದ್ದು ಏನ್ ಜನ ದಸ ಬುಸ್ ದಸ ಬುಸ್ ಅನ್ಕೊಂಡು ಓಡ್ ನಡ್ಕ ಹೋಯ್ತಿರ್ತಾರೆ ಅಕ್ಕಪ್ಪ ವಾಕಿಂಗ್. ಅವ್ ನೋಡು ನಮ್ಮ ಹಳ್ಳಿ ದಿಕ್ಕನಾಗಿರೋರು ಈ ಒಂದ್ ಅಂಗಡಿಗೆ ಹೋಗ್ಬೇಕಾದ್ರು ನಡ್ಕೊಂಡು ಹೋಯ್ತೀವಿ, ಗದ್ದೆ ಏರಿಯಾದಕ್ಕೆ ಹೋಗ್ಬೇಕು ಅಂದ್ರೆ ನಡ್ಕೊಂಡು ಹೋಯ್ತೀವಿ ಅಲ್ವಪ್ಪ. ಬಸಪ್ಪ ಹೇಳ್ತಿದ್ದ ಮೊನ್ನೆ ಮನೆ ತವಕ ಹೋಗಿದ್ದೆ. ಅಲ್ಲ ಹೇಳ್ತೀನಿ ಕೇಳು, ಅವನಿಗೂ ವಯಸ್ಸಾಗ್ಬಿಟ್ಟದಲ್ಲ, ಮನೆ ಮುಂದ್ ಮೂಲೆಯಲ್ಲಿ ಕೂತಿದ್ದ, ಅವನ್ ಯಾರು ಮಾತಾಡ್ಸೋಲ್ರು. ನಾನು ಹೋದೆ, ಈ ವಯಸ್ಸಾದ್ಮೇಲೆ ಹೆಂಗೆ ಗೊತ್ತೇನಣ್ಣ, ಯಾರು ಮಾತ್ ಕೇಳ್ಬೇಕು ಅವ್ರದ. ಇಲ್ಲ ಅಂದ್ರೆ ಅವರು ಬೇಸರ ಹೋಗಕ್ಕಿಲ್ಲ, ಬೈಕೊಂಡು ಮೂಲೆನಲ್ಲಿ ಕಿಟಿ ಕಿಟಿ ಕಿಟಿ ಕಿಟಿ ಮಾಡ್ಕೊಂಡ್ ಕುಂತಿರ್ತಾರೆ. ಅಯ್ಯೋ ಮನೆಯವರು ಬೈಯೋದಿರ್ಲಿ ಜಯಣ್ಣ, ಹೋಯ್ತಾ ಬರ್ತಾರೆ ಅವ್ರಿಗೆ. ಅವರು ಕೊತ್ತಿ ಕಂಡ್ರು ಕೊತ್ತಿ ಎಣ್ಣೆಲ್ ಬೊಯ್ಯೋದು, ನಾಯಿ ಕಂಡ್ರು ನಾಯಿ ಎಣ್ಣೆಲ್ ಬೊಯ್ಯೋದು, ಎಲ್ಲ ಮಾಡ್ತಾರೆ. ಹಂಗೆ ಹೋಯ್ತಿದ್ನಲ್ಲ ಕುಂತ್ಕೊಂಡ್ ಒಂದ್ ಅರ್ಧ ಗಂಟೆ ಮಾತಾಡುವ ಅಂದೆ. ಅವನ್ಗೆ ಹೇಳ್ತಾ ಇದ್ದೆ, ಮೊನ್ನೆ ಮೈಸೂರು ಪೇಟೆಗೆ ಹೋಗಿದ್ದೆ ಕಣ್ಣಣ್ಣ, ಏನ್ ಬೆಳಗ್ಗೆನೆ 2,000-3,000 ಜನನು ಸೇರ್ಕೊಬಿಟ್ಟಿದ್ರು. ನಡೆದಿದ್ದೆ ನಡೆದಿದ್ದು, ನಾನು ಯಾಕೆ ಸ್ವಾಮಿ ಹಿಂಗ್ ನಡೀತೀರಾ ಅಂದ್ರೆ ಅದೇನೋ ಆರೋಗ್ಯಕ್ಕಾಗಿ ನಡಿಗೆ ಅಂತ ಹೇಳ್ತಾ ಇದ್ರು. ಅದ್ನ ಹೇಳಿದ್ರೆ ಅವನ್ಗೆ ಏನ್ ನೆಗಾಡಕ್ ಶುರು ಮಾಡ್ಬಿಟ್ಟ. ಯಾಕೆ ಹಿಂಗ್ ನಗ್ತೀಯ ಅಂತ ಕೇಳಿದ್ರೆ ಅವನು ಹೇಳ್ತಾನೆ, ಅಲ್ಲ ಕಣಣ್ಣ, ಬಡವರು ಹೊಟ್ಟೆ ತುಂಬಸಕ್ ನಡೀತಾರೆ, ಈ ಸಿರಿಮಂತರು ತಿಂದಿದ್ದ ಕರಗ್ಸಕ್ ನಡೀತಾರೆ. ನಡಿಯೋದ್ರಾಗೂ ಎಷ್ಟು ಎತ್ವಾಸ ಆದಲ್ವಾ ಈ ಚಿತ್ರ, ಈ ಚಿತ್ರ ಕೈ. ಅಲ್ಲ ಪಾಪ, ಹಸುವಿಗೆ ಬಡವರು ದುಡಿಬೇಕಲ್ಲ ಅಂತ ನಡೀತಾರೆ, ಈ ಸಿರಿಮಂತರು ತಿಂದಿದ್ದು ಕೊಬ್ಬು ಜಾಸ್ತಿ ಆಗ್ಬಿಟ್ಟು ಕರಗಸಕ್ಕೆ ನಡೆಯೋದು ಓಡೋದು ಮಾಡ್ತಾರೆ. ಅದು ಬೆಳೆಸ್ಕೊಂಡ ಮೇಲೆ ದಿನ ಕರಗದಿಲ್ವಂತಲ್ಲಪ್ಪ, ಅದು ಬೆಳೆಸ್ಕೊಳ್ಳೋದು ಸುಲಭ, ಕರಗಿಸೋದು ಕಷ್ಟ. ಕುಂತ್ಕೊಂಡ್ ಉಂಡು ಉಂಡು ಸಿಕ್ಕನ್ನೆಲ್ಲ ತಿಂದು ತಿಂದು ಹೊಟ್ಟೆಯ ಒಳ್ಳೆ ಗುಡಾಣ ಮಾಡ್ಕೊಂಡಿರ್ತಾರೆ. ಏನ್ ದಸ ಬುಸ ಅನ್ಕೊಂಡ್ ಒಯ್ತಿರ್ತಾರೆ, ಅದೆಲ್ಲಿ ಕಳ್ಕೊಂಡ್ಬಿಟ್ಟಾರೋ ಅಂತ ನಂಗೆ ಭಯ. ಅವನು ಹೇಳಿದ್ನಲ್ಲ ಅದನ್ನ ಹೇಳ್ದೆ, ಆಮೇಲೆ ಅದನ್ನೇ ಹೇಳ್ತಾ ಇದ್ದ, ನೋಡು ಯಾವಾಗಲೂ ಅಷ್ಟೇಯ, ನಾವು ಈ ಆರೋಗ್ಯ ಅನ್ನೋದನ್ನ ಸ್ವಾಭಾವಿಕವಾಗಿ ಕೆಲಸದ ಮೂಲಕ ಸಂಪಾದನೆ ಮಾಡ್ಬೇಕು ಅಂತ ಅಲ್ವಪ್ಪ. ಕೊಯ್ ತಿನ್ಬಾರ್ದು, ಶ್ರಮ ವಹಿಸಿ ದುಡಿಬೇಕು. ಈಗೇನೋ ಪ್ಯಾಟರ್ನ್ ಆಗಿ ಹೆಣ್ಮಕ್ಳಿಗೆಲ್ಲ ಎಕ್ಸಸೈಸ್ ಮಾಡೋದು ಬಂದ್ಬಿಟ್ಟದಂತೆ ಕವ. ನಮ್ಮ ಸ್ನೇಹಿತರ ಮಗ ತೋರಿಸ್ತಾ ಇದ್ದ, ಎಕ್ಸಸೈಸ್ ಎಲ್ಲ ಹೆಂಗೆ ಗೊತ್ತೇ, ಈ ಬಟ್ಟೆ ಒಗೆಯೋದು, ನೆಲ ಕುಂತ್ಕೊಂಡು ನೆಲ ಒರೆಸೋದು, ರಾಗಿ ಬೀಸೋದು ಇಂತ ಎಕ್ಸಸೈಸ್. ರಾಗಿ ಇರಕಿಲ್ಲ ಅಲ್ಲಿ, ಸುಮ್ಮನೆ ಆ ಥರ ಸರಿಯಾಗಿ ಹೇಳಿದೆ ಬಿಡು. ಅದಕ್ಕೆ ಅವನು ಹೇಳ್ತಾ ಇದ್ದ, ಇಷ್ಟೆಲ್ಲ ಕೆಲಸ ಮನೇಲೇ ಮಾಡ್ಬಿಟ್ರೆ ಇದ್ಯಾಕ್ಬೇಕು ಅಂತ. ಹೋಗಪ್ಪ ಈಗ ನೋಡು ಜಯಣ್ಣ, ಅದ್ ಮನೇಲಿ ಮಾಡಕ್ ಆಗಲ್ಲ ಈಗ. ಯಾಕೆ ಹೇಳು, ರಾಗಿ ಬಿಸಕಲ್ಲಿದ್ದದ ಬಟ್ಟೆ ಹೋಗಕ್ಕೆ ಒಂದ್ ಚಪ್ಪಲಿ ಈಗ ಅದು ಮಾರ್ತಾವ್ರೆ. ಎಲ್ಲಿದ್ಯಾ ನೀನು? ಮಾರ್ತಿದಾರ ಒಳಕಲ್ಲು, ರಾಗಿ ಬಿಸಕಲ್ಲು, ಎಲ್ಲ ಕಡೆ ಮಾರ್ತಾವ್ರೆ. ಮೊನ್ನೆ ಸುತ್ತೂರ್ ಜಾತ್ರೆನಾಗೆ ಕಾಂಪಿಟೇಷನ್ ಮಡಗಿರ್ನಿಲ್ವಾ, ರಾಗಿ ಕಲ್ಲ ಮಡಗ್ಬಿಟ್ಟು ರಾಗಿಯ ಬೀಸ್ಕಳಿ ಅಂತ ಹೇಳಿ ಹೊಸದಾಗಿ ರಾಗಿ ಕಲ್ ಪದ ಕಲ್ತ್ಕೊಬಿಟ್ಟು ರಾಗಿ ಬೀಸ್ತಾ ಇದ್ರು. ಅಂದ್ರ ಈಗ ನೋಡೋಣ, ಹಳೇದು ಮರದ್ದು ಎತ್ತಿನ ಗಾಣ ವಾಪಸ್ ಬಂದವೆ. ಆ ಎತ್ತ ಕಟ್ಬಿಟ್ಟು ಗಾಣಕ ಮೈಸೂರ್ ಪೇಟೆನಾಗ ಮಾಡಿದ್ರು ಕಣಣ, ದೇಸಿ ಎಣ್ಣೆ ಮೇಳ ಅಂತ ಮಾಡ್ಬಿಟ್ಟು ಒಂದ್ ಎಣ್ಣೆ ಯಾವ ಎಣ್ಣೆ ಕಡ್ಲೆಕಾಯಿ ಎಣ್ಣೆ ಎತ್ತ ತಂದ್ಬಿಟ್ಟು ಗಾಣ ಮುಂದೆ ಬತ್ತದೆ ನಿಮ್ ಮನೆಯಲ್ಲೇ, ಏನು ಶುದ್ಧವಾಗಿ ಇಟ್ಟ ಹಸಿ ಇಟ್ಟ ಬೀಸ್ಕಳಿ ಬತ್ತದ ಕಣ. ಈಗ ಎಣ್ಣೆ ಬರ್ನಿಲ್ವೇ, ಹಂಗೆ ಎಲ್ಲ ಬತ್ತವೆ. ಹಂಗಾಗಿ ಅವನು ಹೇಳಿದ್ದು ತಪ್ಪೇನಲ್ಲ, ಕಾಲ ವಾಪಿಸ್ ಮತ್ತೆ ಅದೇನೋ ಹೇಳ್ತಾರಲ್ಲಪ್ಪ, ಅದು ಚಕ್ರ. ಈಗ ಜಯಣ್ಣ, ಈಗ ಇದು ಎಲ್ಲ ಸರಿ ವಾಪಸ್ ಬತ್ತದೆ ಅನ್ನೋದೆಲ್ಲ ಸರಿ ಕಯ್ಯ, ಈಗ ಏನಾಗ್ಬಿಟ್ಟದೆ ಅಂತಂದ್ರೆ, ಈ ರಾಗಿ ಕಲ್ಲು ಮಾರ್ತಾರೆ, ಒಳಕಲ್ಲು ಮಾರ್ತಾರೆ ಅಂತ ನಮ್ ಕಮಲ ಕೇಳ್ತಿದ್ಲಲ್ಲ, ಅದು ತಂದು ಏನ್ ಮಾಡ್ತಾರ ಗೊತ್ತಾ? ನಾನು ಒಂದ್ ಎರಡ್ ಮೂರ್ ಕಡೆ ನೋಡಿನಿ, ದೊಡ್ಡ ದೊಡ್ಡ ಮನೆ ಕಡಿಸ್ಬಿಡ್ತಾರೆ, ಮೂಲೆಯಲ್ಲಿ ಇಟ್ಬಿಟ್ಟಿರ್ತಾರೆ ಅಷ್ಟೇ. ಅಲಂಕಾರಕ್ಕೆ ಈ ಕುಟಾಣಿಗಳೆಲ್ಲ ಇಟ್ಟಿರ್ತಾರಲ್ಲ, ಶೋಕೇಸ್ ಅಲ್ಲಿ ಇಟ್ಬಿಟ್ಟಿರ್ತಾರಕ್ಕಪ್ಪ ಅದ ಕುಟಾಣಿಗಳನ್ನೆಲ್ಲ. ಅಂದ್ರೆ ಇದೆಲ್ಲ ಅದೇನು ಹೇಳ್ತಾರಲ್ಲವ ಇಂಗ್ಲಿಷ್ ನಾಗ ಅಂಟುಕುಟಿ, ಆಂಟಿಕ್ ಅನ್ನೋ ಆಂಟಿಕ್ ಯಾವ ಟಾನಿಕ್ ಅವ ಆಂಟಿಕ್ ಪೀಸ್ ಅನ್ನೋದು ಬಳಸ್ತಿದ್ರಲ್ಲ ಮುಂಚೆ ಮಡಗೋರು, ಈಗ ಬಳಸಲ್ಲ ಬಳಸ್ತಾವ್ರೆ ಕಣ್ಣ. ನೀ ಟಿವಿಲೇ ನೋಡು. ಅಯ್ಯೋ ಟಿವಿಲಿ ಏನ್ ನೋಡೋದವ್ವ, ನಮ್ಮ ಆಪೆ ಮಾಡ್ಬಿಡ್ತೀನಿ. ಅಯ್ಯಯ್ಯ, ಯಾಕಂದ್ರೆ ಅದು ನೋಡಬಾರ್ದೆಲ್ಲ ನೋಡ್ಬೇಕಾಯ್ತಲ್ಲ ಅಂತ ಅನ್ಬಿಟ್ಟು ಆಪ ಮಾಡ್ಬಿಟ್ಟು ನಾನು ರೇಡಿಯೋ ಕೇಳ್ತೀನಿ. ಒಳ್ಳೆ ಕೆಲ್ಸ ಬಿಡು. ಏ ಜಯಣ್ಣ ಸರಿನಪ್ಪ? ನಾನು ಅದೇ ಅಲ್ವಾ ಕೇಳುದು, ಯವ್ವ ಇವನ್ ಮಾತಾಡ್ತಾ ಇದ್ರೆ ಹಿಂಗೆ ಮಾತಾಡ್ತಿರ್ತಾನೆ ಇಲ್ವಾ? ಸರಿ, ಈಗ ಜಾತ್ರೆಗೆ ಹೋಗಿದ್ದೆ ಅಂದೆ, ಏನಾದ್ರು ತಕ ಬಂದಿರ್ಬೇಕಲ್ಲ ಜಾತ್ರೆ. ಬತ್ತಾಸು ಮುಡುಕ್ತವ್ರ ಜಾತ್ರೆಗೆ ಹೋಗಿದ್ನಲ್ಲ, ನಾನು ಹೋಗಿದ್ದೆ ಕಣ್ಣ. ತೇರ್ ದಿನ ಹೋಗಿದ್ದೆ, ಆದ್ರೆ ತೇರ್ ಇಲ್ಲ, ಸುಮ್ನೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬಂದಿದ್ದು. ಮತ್ತೆ ಬಿಡು ಆಯ್ತು, ಅಲ್ಲಿ ಪುರಿ ಅಲ್ವಾ, ಆಮೇಲಿಂದ ಖಾರ ಬೂಂದಿಯ ಗೋಪುರ ಜೋಡಿಸ್ದಂಗ ಜೋಡಿಸ್ಬಿಟ್ಟಿದ್ರು ಕಣ್ಜಯ್ಯಣ್ಣ. ಏನು ಕಳ್ಳಕಾಯಿ ಬೀಜ ಆಯ್ತಾ, ಏನು ಯಾವ್ದ ಕರ್ಬೇವ್ ಸೊಪ್ಪ ಎಣ್ಣೆ ಹಾಕಿ ಕರ್ದ್ಬಿಟ್ಟು ಹಾಕೋದು, ಏನ್ ಜೋಡಿಸ್ಬಿಟ್ಟವ್ರೆ ನನಗ, ಇದೇನಪ್ಪ ಇದು ಈ ಮಟ್ಟಕ್ ಅದಲ್ಲ ಅಂತ ಅನ್ಬಿಟ್ಟು ಹೊಸಿ ಟೇಸ್ಟ್ ನೋಡ್ದಿ, ಏನ್ ಬಾಯಿಗೆ ರುಚಿ. ಅದ ತಂದಿನಿ ಚೀಲ, ಒಂದ್ ಚೀಲ ಬತಾಸ್ ತರ್ಲಿಲ್ವೇ? ಬತಾಸು ನಾ ತಂದಿದ್ದೀನಿ. ಹೌದವ್ವ, ಕಲ್ಯಾಣ ಸೇವೆ ಬತಾಸು, ಕಲ್ಯಾಣ ಸೇವೆ ಬತಾಸು ನೀ ತಕಂಬ ಆಯ್ತಾ, ನೀ ತರದೇನಾ ಐತೆ ಒಳಗಡೆ ತಂದ್ರೆ ಆಯ್ತು. ನಾನು ಟವಲ್ ಅಲ್ಲಿ ಕಟ್ಕೊಂಡ್ ಬಂದಿನಿ, ಎರಡ್ ಸೇರ್ ಪುರಿ, ಅರ್ಧ ಕೆಜಿ ಖಾರ ಬೂಂದಿ ಹಾಕೊಂಡ್ತೀನಿ. ಆಯ್ತಾ, ಅಷ್ಟು ಜೊತೆಗೆ ಟೀ ಮಾಡ್ಬೇಕಲ್ಲ, ಮಾಡ್ತೀನಿ ಕಣಣ್ಣ. ಅದೆಷ್ಟೊತ್ತು ಆಯ್ತು ಅದೇನು ಟೇಮ್ ಆಯ್ತು ಟೇಮ್ ಆಯ್ತು ಅಂತ ನಮ್ ಜಯಣ್ಣ ಅದೆಲ್ಗೂ ಹೋಗ್ಬೇಕು ಕಾಣಿ. ಹಾ, ನಾನಾದ್ರೆ ಕೆಂಪಿ ಟೀ ಕಾಯಿಸಿನ ಕುಡ್ಕೊಂಡು ನೋಡಿಲಿ, ನಾನು ಟೀ ಮಾಡ್ತಾ ಇದ್ದೀನಿ, ಬತಾಸ್ ತತ್ತೀನಿ, ಸ್ವಲ್ಪ ಕುಂತ್ಕೋ. ಇರವ ನೀ ಟೀ ಮಾಡೋ ಗಂಟ ಆಚಕೇರಿಗೆ ಹೋಗ್ಬಿಟ್ಟು ಕೆಂಪಿಗೆ ಹೋಗಿ ಕಾರ ಮುಂದೆ ಕೊಟ್ಬಿಟ್ಟು ಬರ್ತೀನಿ, ನೀ ಟೀ ಕಾಯಿಸಿ ಹೋಗು. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ. ಕೃಷಿ ಲೋಕ ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಮೂಲಂಗಿ ಒಂದು ಮುಖ್ಯ ಬೇರು ತರಕಾರಿ ಬೆಳೆ. ಈ ತರಕಾರಿಯು ಅತ್ಯಲ್ಪ ಕಾಲದಲ್ಲಿ ಬೆಳೆದು ಕೃಷಿಕರ ಕೈಗೆ ಸಿಗುತ್ತೆ. ಇದನ್ನು ವರ್ಷದ ಎಲ್ಲಾ ಕಾಲದಲ್ಲೂ ಕೂಡ ಬೆಳೆಯಬಹುದು. ಇದು ಸ್ವಲ್ಪ ತಂಪು ವಾತಾವರಣವನ್ನು ಬಯಸುತ್ತೆ. ಹೀಗಾಗಿ ಜೂನ್ ಜುಲೈ ತಿಂಗಳಲ್ಲಿ ಮಳೆಯಾಗುವ ಕಾರಣ ಇದನ್ನು ಕೈತೋಟಗಳಲ್ಲಿ ಸುಲಭವಾಗಿ ಬೆಳೆಯಬಹುದು. ಮೂಲಂಗಿ ಎಲೆಗಳು ಹೇರಳವಾಗಿ ಎ ಮತ್ತು ಸಿ ಅನ್ನಾಂಗವನ್ನು ಹೊಂದಿದೆ. ಮೂಲಂಗಿ ಬೇರು ಮತ್ತು ಸೊಪ್ಪುಗಳನ್ನ ತಿಂದರೆ ಅದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ, ಹಸಿವು ಕೂಡ ಹೆಚ್ಚಾಗುತ್ತೆ. ಮೂಲಂಗಿಯಲ್ಲಿ ಅನೇಕ ತಳಿಗಳಿವೆ. ಮುಖ್ಯ ತಳಿಗಳು ಅಂದರೆ ವೈಟ್ ಐಸಿಕಲ್, ಜಾಪನೀಸ್ ವೈಟ್, ಅರ್ಕಾ ನಿಶಾಂತ್, ಪೂಸಾ ಹಿಮಾನಿ, ಪೂಸಾ ರೇಷ್ಮಿ ಇತ್ಯಾದಿ. ಮರಳು ಮಿಶ್ರಿತ ಗೋಡು ಮಣ್ಣು ಈ ಬೆಳೆಗೆ ಬಹಳ ಉತ್ತಮ. ಮಣ್ಣನ್ನು ಚೆನ್ನಾಗಿ ಸಡಿಲಗೊಳಿಸಿ ಅದಕ್ಕೆ ಸಾವಯವ ಗೊಬ್ಬರಗಳನ್ನು ಸೇರಿಸಿ ಹದ ಮಾಡಬೇಕು. 1 ಅಡಿ ಅಂತರದಲ್ಲಿ ಸಾಲನ್ನು ಮಾಡಿ ಪ್ರತಿ ಸಾಲಿನಲ್ಲಿ 10 ಸೆಂಟಿಮೀಟರ್ ಅಂತದಲ್ಲಿ ಬೀಜವನ್ನು ಬಿತ್ತಿ ನಂತರ 4-5 ದಿನಗಳಿಗೊಮ್ಮೆ ನೀರನ್ನು ಒದಗಿಸಬೇಕು. ಜೊತೆಗೆ ಆಗಾಗ ಕಳೆಗಳನ್ನ ತೆಗಿತಾ ಇರಬೇಕು. ಇದರ ಗೆಡ್ಡೆಗಳ ಬೆಳವಣಿಗೆ ಹಂತದಲ್ಲಿ 1 ಸರ್ತಿ ಮಣ್ಣನ್ನು ಬುಡಗಳಿಗೆ ಏರಿಸಬೇಕು. ಇದರಿಂದ ಉತ್ತಮ ಇಳುವರಿಯನ್ನು ಪಡೆಯಬಹುದು ಎಂದು ಮೈಸೂರು ತಾಲೂಕು ನಾಗನಹಳ್ಳಿಯ ವಿಸ್ತರಣಾ ಶಿಕ್ಷಣ ಘಟಕದ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರು ಸಲಹೆಯನ್ನ ನೀಡಿದ್ದಾರೆ. ಮೂಲಂಗಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳು ಕಂಡುಬರೋದ್ರಿಂದ ಅದರ ನಿರ್ವಹಣೆಗಾಗಿ ಬೇವಿನ ಕಷಾಯ ಅಥವಾ ಬೇವಿನ ಎಣ್ಣೆಯನ್ನು ಸಿಂಪಡಿಸಬೇಕು. ಬಿತ್ತನೆ ಮಾಡಿದ 45-50 ದಿನಗಳಲ್ಲಿ ಕೊಯ್ಲಿಗೆ ಬರುತ್ತೆ. ಕೊಯ್ಲು ಮಾಡುವ ಮುನ್ನ ಮಣ್ಣಿಗೆ ತೆಳುವಾಗಿ ನೀರು ಒದಗಿಸಿ ಬೇರುಗಳನ್ನು ನಿಧಾನವಾಗಿ ಕೈಯಿಂದ ಕಿತ್ತು ತೆಗೆಯಬೇಕು. ಸರಿಯಾದ ಸಮಯಕ್ಕೆ ಕೊಯ್ಲು ಮಾಡದಿದ್ರೆ ಬೇರುಗಳು ಕಹಿಯಾಗಿ ತಿನ್ನೋದಕ್ಕೆ ಯೋಗ್ಯವಾಗಿರೋದಿಲ್ಲ ಎಂದು ಇವರು ತಿಳಿಸಿದ್ದಾರೆ. ಭಾರತದ ಉತ್ತರ ಪೂರ್ವ ರಾಜ್ಯಗಳಾದ ಅಸ್ಸಾಂ, ಅರುಣಾಚಲ ಪ್ರದೇಶ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ತ್ರಿಪುರ ಮತ್ತು ಸಿಕ್ಕಿಂ ರಾಜ್ಯಗಳು ಪ್ರಕೃತಿಯ ಅತ್ಯಂತ ಮನೋಹರ ತಾಣಗಳನ್ನು ತನ್ನದಾಗಿಸಿಕೊಂಡಿದೆ. ಇದು ವಿಶ್ವದ ಜೈವಿಕವಾಗಿ ಅತ್ಯಂತ ಶ್ರೀಮಂತ ಪ್ರದೇಶಗಳಲ್ಲಿ ಒಂದಾಗಿದೆ. ಇಂಡೋ ಬರ್ಮಾ ಜೀವ ವೈವಿಧ್ಯ ತಾಣದ ಭಾಗವಾಗಿ ಇದರಲ್ಲಿ ಅನೇಕ ಭೂದೃಶ್ಯಗಳು, ಸೂಕ್ಷ್ಮ ಹವಾಮಾನಗಳು ಮತ್ತು ಪರ್ವತ ಬೆಟ್ಟಗಳಿಂದ ಕೂಡಿ ವೈವಿಧ್ಯತೆಯನ್ನು ಹೊಂದಿದೆ. ಇದು ಚಿಟ್ಟೆಗಳನ್ನು ಒಳಗೊಂಡಂತೆ ಅಸಾಧಾರಣ ವೈವಿಧ್ಯಮಯ ಪ್ರಾಣಿ ಮತ್ತು ಸಸ್ಯ ಸಂಕುಲವನ್ನು ಬೆಳೆಸುತ್ತೆ. ಉತ್ತರ ಪೂರ್ವ ಭಾರತವು ಜೀವ ವೈವಿಧ್ಯ ತಾಣವಾಗಿದ್ದು ಇದು ಪ್ರತಿ ಕೀಟಶಾಸ್ತ್ರಜ್ಞ ಮತ್ತು ಪ್ರಕೃತಿ ಪ್ರೇಮಿಗೆ ಒಂದು ಉಡುಗೊರೆ ಅಂತಲೇ ಹೇಳಬಹುದು. ಇಲ್ಲಿ ನಾವು ಅನೇಕ ವಿಧವಾದ ಚಿಟ್ಟೆಗಳನ್ನ ನೋಡಬಹುದು. ಅಂದರೆ ಸ್ವೀಪಿಂಗ್ ಟೇಲ್ಡ್ ಸ್ವಾಲೋಟೇಲ್ಸ್, ಹೊಳೆಯುವ ಬ್ಲೂಗಳು ಮತ್ತು ಕಾಪರ್ಸ್, ಚುರುಕಾದ ಸ್ಕಿಪ್ಪರ್ಸ್, ಬ್ರಷ್ ಫುಟೆಡ್ ಡಾನೈಸ್, ಹೀಗೆ ಅನೇಕ ಅಪರೂಪದ ಜನಪ್ರಿಯ ಚಿಟ್ಟೆಗಳನ್ನ ನಾವಿಲ್ಲಿ ಕಾಣಬಹುದು. ಈ ಸೂಕ್ಷ್ಮ ಜೀವಿಗಳು ಅರಣ್ಯಗಳನ್ನು ಜೀವಂತ ಬಣ್ಣಗಳನ್ನಾಗಿ ಪರಿವರ್ತಿಸುತ್ತವೆ. ಪ್ರತಿಯೊಂದು ಚಿಟ್ಟೆಯೂ ತನ್ನದೇ ಆದ ವಿಕಾಸ ಮತ್ತು ಉಳಿವಿನ ಕಥೆಯನ್ನು ಹೊಂದಿದೆ. ಇದು ಅರಣ್ಯ ಪರಿಸರ ವ್ಯವಸ್ಥೆ ಮತ್ತು ಋತುಮಾನದ ಲಯಗಳೊಂದಿಗೆ ಹೆಣೆದುಕೊಂಡಿದೆ. ಹಾಗೆ ಇಲ್ಲಿ ಪ್ರತಿ ಸಾರ್ತಿ ಭೇಟಿ ನೀಡಿದಾಗಲೂ ವಿಶಿಷ್ಟ ಮತ್ತು ಒಂದು ಸ್ಮರಣೀಯ ಅನುಭವ ಎಲ್ಲರಿಗೂ ಆಗತ್ತೆ. ಈ ಪ್ರಾಕೃತಿಕ ಪರಂಪರೆ ಹಾಗೂ ಸೌಂದರ್ಯವನ್ನು ಸವಿಯುವ ಸಲುವಾಗಿ ವೈಲ್ಡ್ ಫೆದರ್ಸ್ ಮತ್ತು ಈಸ್ಟರ್ನ್ ಹೊರೈಜಾನ್ ಸಹಯೋಗದಲ್ಲಿ ಉತ್ತರ ಪೂರ್ವ ಭಾರತದ ಅತ್ಯಂತ ಶ್ರೀಮಂತ ಜೀವ ವೈವಿಧ್ಯ ತಾಣಗಳಲ್ಲಿ ಚಿಟ್ಟೆ ವೀಕ್ಷಣಾ ಪ್ರವಾಸಿ ತಾಣಗಳನ್ನು ಆರಂಭಿಸಿದೆ. ಪ್ರಕೃತಿಯ ಅದ್ಭುತ ರಮಣೀಯತೆ ಹಾಗೂ ಅನುಭವವನ್ನು ಪಡೆಯಲು ಇದೊಂದು ವಿಶಿಷ್ಟ ಮಾರ್ಗವಾಗಿದೆ ಅಂತಲೇ ಹೇಳಬಹುದು. ಚಿಟ್ಟೆಗಳು ಸಾಮಾನ್ಯವಾಗಿ ಮಾರ್ಚಿಂದ ಜೂನ್ ಮತ್ತು ಸೆಪ್ಟೆಂಬರ್ನಿಂದ ನವೆಂಬರ್ವರೆಗೆ ಕಾಣಸಿಗುತ್ತೆ. ಪ್ರಕೃತಿಯ ಸೌಂದರ್ಯವನ್ನು ಸವಿಯಬೇಕು ಅನ್ನೋರು, ಹಾಗೆ ಬಣ್ಣ ಬಣ್ಣದ ಚಿಟ್ಟೆಗಳನ್ನು ನೋಡಿ ಆಸ್ವಾದಿಸಬೇಕು ಎನ್ನುವವರಿಗೆ ಇದೊಂದು ಉಡುಗೊರೆ ಅಂತಲೇ ಹೇಳಬಹುದು. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ. ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಫೆಬ್ರವರಿ 9 ಸೋಮವಾರ ಸಂಜೆ 6:50 ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಸುಧಾರಿತ ನೀರಾವರಿ ರಾಗಿ ಬೇಸಾಯ ಕ್ರಮಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿಎಂ ಸುನಿಲ್ ಅವರೊಂದಿಗೆ ಸಂದರ್ಶನ. ತುದಿಯಲ್ಲೇ ಕತ್ತರಿಸೋದ್ರಿಂದ ನಿಮ್ಗೇನು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಈ ಕಾಂಡ ಕೊರಕದ ಮೊಟ್ಟೆಗಳು ಯಾವಾಗಲೂ ಎಲೆ ತುದಿ ಭಾಗದಲ್ಲಿ ಯಾವ ರೀತಿ ಇರುತ್ತೆ ನೀವು ಐಡೆಂಟಿಫೈ ಮಾಡ್ಕೋಬೋದು, ಗುರುತಿಡಿಬೋದು. ಯಾವ ರೀತಿ ಗುರುತಿಡಿತೀರಿ ಅಂದರೆ ರೇಷ್ಮೆ ನೂಲಿಂದ ಮುಚ್ಕೊಂಡಿರ್ತದೆ. ಸೊ ಆ ರೇಷ್ಮೆ ನೂಲಿಂದ ಮುಚ್ಕೊಂಡಿರೋದ್ರಿಂದ ನೀವೇನು ಮಾಡೋದಂಗೆ ಕತ್ತರಿಸಾಕೋದ್ರಿಂದ ಅಲ್ಲೇ ನೀವು ತುಳಿದ ತಕ್ಷಣ ಅಲ್ಲೇ ಅದೆಲ್ಲ ಸಾಯುತ್ತೆ. ಸೊ ಅದರಿಂದ ಒಂದು, ಮತ್ತು ಇನ್ನೊಂದು ಏನಪ್ಪ ಅಂದರೆ ನಾಟಿಯಿಂದ ಆಗುವಂತಹ ಶಾಕ್ ಅಂತೇಳಿ ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ ಅಂತ ಕರಿತೀವಿ. ಎಲೆ ಜಾಸ್ತಿ ಇದ್ದಷ್ಟು ಏನಾಗ್ತದೆ, ಬೇಗ ಕೂಡ್ಕೊಳ್ಳಲ್ಲ. ಅದು ಉದಾಹರಣೆ ಹೇಳಬೇಕು ಅಂದರೆ ಚಿಕ್ಕ ಮಕ್ಳಿಗೆ ಮೂಳೆ ಹೆಂಗೆ ಚೆನ್ನಾಗಿ ಕೂಡ್ಕೊಂತದೆ, ದೊಡ್ಡವ್ರಿಗೆ ಹೆಂಗೆ ಮೂಳೆ ಕೂಡ್ಕೊಳ್ಳೋದಿಲ್ಲ, ಆ ರೀತಿ ಬೇಗ ಬೇರು ಕೂತ್ಕೊಳ್ಳೋದಿಲ್ಲ, ಅದು ಎಲೆ ಇತ್ತು ಜಾಸ್ತಿ ಅಂದರೆ. ಫೆಬ್ರವರಿ 10 ಮಂಗಳವಾರ ಮತ್ಸ್ಯ ತರಂಗ ಬಾನುಲಿ ಸರಣಿ ಸಹಕಾರಿ ವ್ಯವಸ್ಥೆಯಲ್ಲಿ ಮೀನು ಉತ್ಪಾದನೆಯನ್ನು ಕುರಿತು ಟಿ ನರಸೀಪುರ ತಾಲೂಕು ಬೇಡನಹಳ್ಳಿಯ ಚಾಮುಂಡೇಶ್ವರಿ ಮೀನುಗಾರರ ಸಹಕಾರ ಸಂಘದ ಅಧ್ಯಕ್ಷರಾದ ಬಿ ಬಸವೇಗೌಡ ಅವರೊಂದಿಗೆ ಸಂದರ್ಶನ. ನಮಗೆ ಸ್ಟಾರ್ಟಿಂಗಲ್ಲಿ ಕೆರೆ ಏನು ಸಿಗಲಿಲ್ಲ, ಸಖತ್ ಹಿಂಸೆ ಆಯಿತು. ತದನಂತರ ಕೆರೆ ಸಿಕ್ತು ಸರ್. 2013-2018 ಬರಗಾಲ, ಕೆರೆಗಳಿಗೆ ನೀರೇ ಬರಲಿಲ್ಲ ಸರ್. ಅಂಥ ಸಂದರ್ಭದಲ್ಲೂ ನಮ್ಮದು ಸೊಸೈಟಿ ಲಾಭದಾಯಕವಾಗಿ ಬಂತು. ಹೇಗೆ ಆದರೆ, ನಾವು ಎಲ್ಲ ನಮ್ಮ ಜನ ಅಂದರೆ ನಮ್ಮ ಸೊಸೈಟಿ ಸದಸ್ಯರೆಲ್ಲ ಸೇರಿ ಕೌಲು ಕಾಯುವಂಥದ್ದು, ಮೀನು ಹಿಡಿಯುವಂಥದ್ದು, ಮೀನು ಮಾರಾಟ ಮಾಡುವಂಥದ್ದು, ಮೀನು ತೂಕ ಮಾಡಿ ಇನ್ನೊಬ್ಬರು ಕೊಡುವಂಥದ್ದೆಲ್ಲ ಇರ್ತದಲ್ಲ ಸರ್, ಎಲ್ಲ ನಾವು ಸದಸ್ಯರುಗಳೇ ಸೇರ್ ಮಾಡಿದಾಗ. 11 ಬುಧವಾರ ತೋಟಗಾರಿಕಾ ಶಿಕ್ಷಣ ಸಂಶೋಧನೆ ಹಾಗೂ ವಿಸ್ತರಣೆಯನ್ನು ಕುರಿತು ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದ ಡಾಕ್ಟರ್ ವಿಷ್ಣುವರ್ಧನ ಅವರೊಂದಿಗೆ ಸಂದರ್ಶನ. ಅವರಿಗೆ 4 ವರ್ಷಗಳಲ್ಲಿ 3 ವರ್ಷ ಏನು ಅವರು ಇದನ್ನು ಕಲಿದಿರ್ತಾರೆ, ತೋಟಗಾರಿಕೆ ವಿವಿಧ ಬೆಳೆಗಳಲ್ಲಿ ತಾಂತ್ರಿಕತೆಯನ್ನು ಕಲಿತು ಇನ್ನೂ 1 ವರ್ಷ ಅವರು ಈ ಎಲ್ಲ ಸವಾಲುಗಳ ಬಗ್ಗೆನೇ ಅವರು ಅಧ್ಯಯನ ಮಾಡಿರ್ತಾರೆ. ಒಂದು, ಅವರೇ ಉದ್ಯಮಿಗಳು, ಸ್ವಂತ ಉದ್ಯಮಿಗಳಾಗೋಕ್ಕೆ ಏನೆಲ್ಲ ಮಾಡ್ಬೋದು ಅಂತ 6 ಕಲಿತಾರೆ. ಅವ್ರದ್ದೇ ಅಂಥ ಯೋಜನೆಯಲ್ಲಿ ಅವರು ಏನೆಲ್ಲ ಮಾಡಿ ಅದನ್ನು ಮಾರಾಟ ಮಾಡಿ, ಈಗ ಯಾವುದು ಒಂದು ಬೆಳೆನ ತೊಗೊಂಡಾಗ ಬೆಳೆಯನ್ನು ಬೆಳೆದು ಅದನ್ನು ಗ್ರೇಡಿಂಗ್ ಮಾಡಿ ಮಾರಾಟ ಮಾಡಿ ಯಾವ ರೀತಿ ಆದಾಯ ಮಾಡ್ಬೋದು ಅಂತಕ್ಕಂಥದ್ದನ್ನ ಒಂದು ಸೆಮಿಸ್ಟರ್ 6 ಸತತವಾಗಿ ಮಾಡ್ತಾರೆ. ಫೆಬ್ರವರಿ 12 ಗುರುವಾರ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ನೇರ ಫೋನಿನ ಕಾರ್ಯಕ್ರಮ. ವಿಷಯ ಮಾಗಿ ಉಳುಮೆ ಪ್ರಾಮುಖ್ಯತೆ. ಭಾಗವಹಿಸುತ್ತಾರೆ ಕೃಷಿ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಜಿಎಚ್ ಯೋಗೀಶ್ ಹಾಗೂ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿಕೆ ರಾಮೇಗೌಡ. ಫೆಬ್ರವರಿ 13 ಶುಕ್ರವಾರ ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜನ. ಅವರಿಗೆ 4 ವರ್ಷಗಳಲ್ಲಿ 3 ವರ್ಷ ಏನು ಅವರು ಇದನ್ನು ಕಲಿದಿರ್ತಾರೆ, ತೋಟಗಾರಿಕೆ ವಿವಿಧ ಬೆಳೆಗಳಲ್ಲಿ ತಾಂತ್ರಿಕತೆಯನ್ನು ಕಲಿತು ಇನ್ನೂ 1 ವರ್ಷ ಅವರು ಈ ಎಲ್ಲ ಸವಾಲುಗಳ ಬಗ್ಗೆನೇ ಅವರು ಅಧ್ಯಯನ ಮಾಡಿರ್ತಾರೆ. ಒಂದು, ಅವರೇ ಉದ್ಯಮಿಗಳು, ಸ್ವಂತ ಉದ್ಯಮಿಗಳಾಗೋಕ್ಕೆ ಏನೆಲ್ಲ ಮಾಡ್ಬೋದು ಅಂತ 6 ಕಲಿತಾರೆ. ಅವ್ರದ್ದೇ ಅಂಥ ಯೋಜನೆಯಲ್ಲಿ ಅವರು ಏನೆಲ್ಲ ಮಾಡಿ ಅದನ್ನು ಮಾರಾಟ ಮಾಡಿ, ಈಗ ಯಾವುದು ಒಂದು ಬೆಳೆನ ತೊಗೊಂಡಾಗ ಬೆಳೆಯನ್ನು ಬೆಳೆದು ಅದನ್ನು ಗ್ರೇಡಿಂಗ್ ಮಾಡಿ ಮಾರಾಟ ಮಾಡಿ ಯಾವ ರೀತಿ ಆದಾಯ ಮಾಡ್ಬೋದು ಅಂತಕ್ಕಂಥದ್ದು ಒಂದು ಸೆಮಿಸ್ಟರ್ 6 ಸತತವಾಗಿ ಮಾಡ್ತಾರೆ. ಫೆಬ್ರವರಿ 12 ಗುರುವಾರ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ನೇರ ಫೋನಿನ ಕಾರ್ಯಕ್ರಮ.